ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧುವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲು ಮಿಡಿತ ಪ್ರಸಾರವಾಗುವುದು. ಇದರಲ್ಲಿ ಅಡಿಕೆಯಲ್ಲಿ ಅರಳುಹುದುರುವುದರ ನಿಯಂತ್ರಣ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ದಾವಣಗೆರೆ ICAR ತರಳಬಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಷಯ ತಜ್ಞರಾದ ಡಾ ಎಂಜಿ ಬಸವನಗೌಡ. ನಂತರ ಶ್ರೀಗಂಧ ಕೃಷಿಯ ತಾಂತ್ರಿಕತೆಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಎಲ್ ವಾಸುದೇವ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಯನ್ನು ಆಲಿಸುತ್ತೀರಿ. ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಪ್ರಸ್ತುತ ಇವತ್ತಿನ ದಿವಸ ನಾವು ತೋಟಗಾರಿಕೆ ಬೆಳೆಗಳಲ್ಲಿ, ಅದರಲ್ಲೂ ಸಹ ಪ್ರಮುಖವಾಗಿರ್ತಕ್ಕಂಥ ಅಡಿಕೆ ಬೆಳೆನಲ್ಲಿ ಅರಳು ಉದುರತಕ್ಕಂಥ ಒಂದು ಸಮಸ್ಯೆ ಯಾವುದರಿಂದ ಬರುತ್ತೆ, ಅದರ ಒಂದು ನಿಯಂತ್ರಣವನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ತೋಟದಲ್ಲಿ ಸಮಗ್ರವಾಗಿರ್ತಕ್ಕಂಥ ಪೋಷಕಾಂಶ ನಿರ್ವಹಣೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತೀವಿ. ಅಂತ ಒಂದು ಸಮಸ್ಯೆಗಳಲ್ಲಿ ಅಡಿಕೆಯಲ್ಲಿ ಅರಳು ಉದುರತಕ್ಕಂಥ ಒಂದು ಸಮಸ್ಯೆನೂ ಸಹ ಒಂದು. ಇದು ಯಾವ ಒಂದು ಕಾರಣಕ್ಕೆ ನಮ್ಮ ತೋಟಗಳಲ್ಲಿ ನಮಗೆ ಕಾಣುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಭೂಮಿಯ ಒಂದು ಮಣ್ಣಿನ ಫಲವತ್ತತೆ ಒಂದು ಏರುಪೇರು ಇರುತ್ತೆ, ಮಣ್ಣಿನ ಒಂದು ರಸಸಾರ ಅತಿ ಹೆಚ್ಚಿನ ಮಟ್ಟದಲ್ಲಿ ಸುಮಾರು 7.8 ಮೇಲ್ಗಡೆ, ಅಂದ್ರೆ 8-8.5 ಅಷ್ಟು ನಮಗೆ ರಸಸಾರ ಇರುತ್ತೆ. ಜೊತೆಗೆ ನಮಗೆ ಸಾರಜನಕ ರಂಜಕ ಮತ್ತೆ ಪೊಟಾಷ್ ಅಂಶ ಕಡಿಮೆ ಇರುತ್ತೆ, ಅದರಲ್ಲೂ ಸಹ ಲಘು ಪೋಷಕಾಂಶಗಳ ಮಟ್ಟ ಎಲ್ಲಿ ಕಡಿಮೆ ಇರುತ್ತೆ. ಅಂತಹ ತೋಟಗಳಲ್ಲಿ ನಮಗೆ ಈ ಒಂದು ಬಾಧೆ ಹೆಚ್ಚಿನದಾಗಿ ಕಾಣಿಸುತ್ತೆ. ಪೋಷಕಾಂಶಗಳ ಅಸಮತೋಲನದ ಜೊತೆಗೆ ನಮಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅಸಮರ್ಪಕ ನೀರಿನ ನಿರ್ವಹಣೆಯಲ್ಲೂ ಸಹ ನಮಗೆ ಅರಳು ಉದುರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ನಾವು ಲಾಂಗ್ ಡ್ರೈ ಸ್ಪೆಲ್ ಅಂತ ಕರಿತೀವಿ, ಅಂದ್ರೆ ಬಹಳ ದಿವಸಗಳವರೆ ನೀರು ಕೊಡದೇ ಇದ್ದು ಒಂದೇ ಸಾರಿ ನಾವು ನೀರು ಕೊಟ್ಟಂತ ಸಂದರ್ಭದಲ್ಲೂ ಸಹ ನಮಗೆ ಅರಳು ಉದುರತಕ್ಕಂಥ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಗೆ ಅಡಿಕೆಯಲ್ಲಿ ಸುಮಾರು 35-36 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಉಷ್ಣಾಂಶ ಇದ್ರೆ ಅದು ಅರಳು ಕಟ್ಟಲಿಕ್ಕೆ ನಮಗೆ ಉತ್ತಮವಾದಂತಹ ಒಂದು ಉಷ್ಣಾಂಶ. ಯಾವಾಗ ನಮಗೆ ಉಷ್ಣಾಂಶ 38-40 ಡಿಗ್ರಿ ಉಷ್ಣಾಂಶದವರೆಗೆ ರೈಸ್ ಆಗ್ತಾ ಹೋಗುತ್ತೆ, ಅಂತ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮಗೆ ಅರಳು ಉದುರತಕ್ಕಂಥ ಒಂದು ಸಂಭವ ನಮಗೆ ಜಾಸ್ತಿ ಆಗುತ್ತೆ. ಇವು ಬಹಳ ಪ್ರಮುಖವಾಗಿ ಅರಳು ಉದುರೋದಕ್ಕೆ ಕಾರಣ ಇರತಕ್ಕಂಥ ಒಂದು ಸಮಸ್ಯೆಗಳು. ಹಾಗಾದ್ರೆ ಇದನ್ನ ಒಂದು ನಿಯಂತ್ರಣವನ್ನ ನಾವು ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಸಮರ್ಪಕವಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕು, ಅದರಲ್ಲೂ ಸಹ ಲಘು ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನ ಮಾಡಬೇಕಾಗುತ್ತದೆ. 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಮತ್ತು 140 ಗ್ರಾಂ ಪೊಟ್ಯಾಶು ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ನಮಗೆ ಶಿಫಾರಸು ಇರುತ್ತೆ. ವರ್ಷಕ್ಕೆ 2 ಬಾರಿ, ಒಂದು ಜೂನ್ ಜುಲೈ ತಿಂಗಳಲ್ಲಿ ಮತ್ತೆ ಇನ್ನೊಂದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ, ನಾವು 2 ಹಂತಗಳಲ್ಲಿ ಕೊಡಬೇಕಾಗ್ತದೆ. ಈ ಒಂದು ಪೋಷಕಾಂಶಗಳನ್ನು ಕೊಡತಕ್ಕಂಥ ಒಂದು ಸಂದರ್ಭದಲ್ಲಿ ಅವಶ್ಯಕವಾಗಿ ನಾವು ಸಾವಯವ ಗೊಬ್ಬರಗಳನ್ನು ಭೂಮಿಗೆ ಸೇರಿಸತಕ್ಕಂಥದ್ದನ್ನು ಮರಿಬಾರದು. ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು, ಅಥವಾ ನಮ್ಮ ಬೇವಿನ ಒಂದು ಹಿಂಡಿ ಇರ್ಬೋದು, ಅಥವಾ ಹೊಂಗೆ ಹಿಂಡಿ ಇರ್ಬೋದು, ಇವುಗಳನ್ನು ನಾವು ಮೊದಲು ಪ್ರತಿ ವರ್ಷವೂ ಸಹ ನಾವು ಕೊಡೋದ್ರಿಂದ ಮಣ್ಣಿನ ಫಲವತ್ತತೆನೂ ನಮಗೆ ವೃದ್ಧಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ರಾಸಾಯನಿಕಗಳ ಒಂದು ಬಳಕೆಯ ಒಂದು ಲಿಮಿಟ್ ಅನ್ನ ಅನ್ಕೊಳ್ಳಿಕ್ಕೂ ಸಹ ಅದು ನಮಗೆ ಸಹಾಯ ಆಗುತ್ತೆ. ಲಘು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ರೈತರು ಗಮನ ಹರಿಸಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಬರೀ ಜಿಂಕ್ ಮತ್ತೆ ಬೋರಾನ್ ಅಷ್ಟೇ ಕೊಟ್ಟರೆ ಆಗೋದಿಲ್ಲ, ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕಾಪರ್ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಐರನ್ ಇರ್ಬೋದು, ಮತ್ತೆ ಮಾಲಿಬ್ಡಿನಮ್ ಇರ್ಬೋದು, ಇವೆಲ್ಲವೂ ಮಿಶ್ರಣ ಇರತಕ್ಕಂಥ ನಮಗೆ ಸಂಯುಕ್ತ ಲಘು ಪೋಷಕಾಂಶಗಳ ಮಿಶ್ರಣಗಳು ನಮ್ಮ ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ. ಅಂತ ಒಂದು ಲಘು ಪೋಷಕಾಂಶಗಳ ಮಿಶ್ರಣವನ್ನ ನಾವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ 50-100 ಗ್ರಾಂ ನಾವು ಪ್ರತಿ ಗಿಡಕ್ಕೆ ಕೊಟ್ಟಾಗ ನಮಗೆ ಈ ಒಂದು ಹರಳು ಉದುರುವ ಬಾಧೆಯನ್ನು ನಾವು ಕಂಟ್ರೋಲ್ ಮಾಡಬಹುದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನಮಗೆ ಬಹಳ ಹರಳು ಉದುರತಕ್ಕಂಥದ್ದು ಬೇಸಿಗೆ ಸಮಯದಲ್ಲಿ ಜಾಸ್ತಿ ಉದುರತಾ ಇರುತ್ತೆ. ಅವಾಗ ನಾವು ಏನಪ್ಪ ಅಂತ ಹೇಳಿದ್ರೆ, ಇದರ ಒಂದು ನಿಯಂತ್ರಣ ಮಾಡಬೇಕು ಅಂತಂದ್ರೆ, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ತುಂತುರು ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಸೋದ್ರಿಂದ ತೋಟಗಳ ಆಂತರಿಕ ಉಷ್ಣಾಂಶವನ್ನು ಕಡಿಮೆ ಮಾಡಲಿಕ್ಕೂ ಸಹ ಅದು ನಮಗೆ ಅನುಕೂಲ ಆಗುತ್ತೆ. ಜೊತೆಗೆ ನಮಗೆ ಅವಶ್ಯ ಬಿದ್ದಲ್ಲಿ ಒಂದು ಲಘು ಪೋಷಕಾಂಶಗಳ ಸಿಂಪರಣೆಯನ್ನ ಜನವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ ನಾವು ಕೊಡುವುದು ಬಹಳ ಸೂಕ್ತ ಅನಿಸ್ತದೆ. ಎಲ್ಲೆಲ್ಲಿ ನೀರು ಬಸಿಯೋದಿಲ್ಲ ಅಂತಹ ತೋಟಗಳಲ್ಲಿ ನೀರು ಬಸಿಯುವಿಕೆಯನ್ನ ನಾವು ಚೆನ್ನಾಗಿ ಮಾಡಬೇಕು. ಇದರಿಂದನೂ ಸಹ ನಮಗೆ ನೆರಳು ಉದುರತಕ್ಕಂತ ಒಂದು ಬಾಧೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ ಮೂಲಕ ತಮ್ಮ ಒಂದು ಸಂದೇಶಗಳನ್ನು ಕಳಿಸಬಹುದು. ನನ್ನ ಒಂದು ದೂರವಾಣಿ ಸಂಖ್ಯೆ 9484426955. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ರೈತ ಬಂಧುವರೇ, ಇದುವರೆಗೂ ನೇಗಿಲ ಮಿಡಿತ ಕೇಳಿದ್ದೀರಿ. ಇನ್ನು ಮುಂದೆ ಕೇಳೋಣ ಶ್ರೀಗಂಧ ಕೃಷಿಯ ತಾಂತ್ರಿಕತೆಗಳ ಕುರಿತು. ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎಲ್ ವಾಸುದೇವ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಗಂಧ ಕೃಷಿ ಹೇಗೆ ಮಾಡಬಹುದು, ಇದರಿಂದ ಏನು ಉಪಯೋಗ ಇದೆ, ಮತ್ತೆ ಮಾರುಕಟ್ಟೆ ಯಾವ ರೀತಿ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರ ಫಾರ್ಮ್ನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಎಲ್ ವಾಸುದೇವ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರು ನಿಮಗೆ ಮಾಹಿತಿಯನ್ನು ಮಾಡಿಕೊಡುತ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಶ್ರೀಗಂಧ ಬೆಳಿಬೇಕು ಅಂತ ಅಧಿಕಾರಿಗಳು ಕೆಲವು ರೈತರಿಗೆ ಹೇಳ್ತಿರ್ತಾರೆ, ಶ್ರೀಗಂಧ ಬೆಳೀರಿ ಅಂತೇಳಿ. ಮತ್ತೆ ಕೆಲವು ಸ್ವಲ್ಪ ದೊಡ್ಡ ದೊಡ್ಡ ರೈತರು ಶ್ರೀಗಂಧ ಬೆಳೆದ್ರೆ ಒಳ್ಳೆ ಲಾಭ ಐತೆ ಅನ್ನೋ ಮಾತನ್ನು ನಾವು ಕೆಲವು ಕಡೆ ಕೇಳಿದ್ದೀವಿ. ಈ ಶ್ರೀಗಂಧ ಬೆಳೆ ಬಗ್ಗೆ ಅಂದ್ರೆ ಅದರ ಉಪಯೋಗಗಳ ಬಗ್ಗೆ, ಅದರ ಒಂದು ಔಷಧಿಯ ಗುಣಗಳ ಬಗ್ಗೆ, ಮತ್ತೆ ಅದನ್ನ ಯಾವ ರೀತಿ ಬೆಳಿಬೇಕನ್ನೋದ್ರ ಒಂದು ಬೇಸಾಯ ಕ್ರಮಗಳ ಬಗ್ಗೆ, ಮತ್ತೆ ಅದನ್ನು ಮಾರಾಟ ಮಾಡಲಿಕ್ಕೆ ಯಾವ ರೀತಿ ಅವಕಾಶಗಳಿದ್ದಾವೆ, ಅದ್ರ ಬಗ್ಗೆ ತಾವು ಇವತ್ತು ಮಾಹಿತಿ ಮಾಡಿಕೊಡಿ. ಈಗ ಶ್ರೀಗಂಧ ಬೆಳೆ, ಈ ಬೆಳೆಯನ್ನ ಮೊದಲಿಂದಲೂ ಸುಮಾರು ಕಡೆ ಬೆಳೀತಾನೆ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಶ್ರೀಗಂಧ ಬೆಳೆಯನ್ನ ನಮ್ಮ ಕರ್ನಾಟಕದಾದ್ಯಂತ ಅಥವಾ ಎಲ್ಲ ಈ ಒಣಹವೆ ಇರುವಂತ ಪ್ರದೇಶ ಎಲ್ಲ ಕಡೆ ರೈತರು ಇದರ ಪ್ರಾಮುಖ್ಯತೆಯನ್ನು ಅರಿತು ಬೇರೆ ಬೇರೆ ಸ್ಥಳಗಳಲ್ಲಿ ಇದನ್ನ ಬೆಳೆಸ್ತಾ ಇದ್ದಾರೆ. ಆದ್ದರಿಂದ ಈ ಶ್ರೀಗಂಧದ ಮಾಹಿತಿ ತಿಳ್ಕೊಳ್ಳೋದು ತುಂಬಾ ಉಪಯುಕ್ತವಾದದ್ದು. ಶ್ರೀಗಂಧದ ಮರದ ಇದು ಹೆಚ್ಚು ಪರಿಮಳಯುಕ್ತ ಮರವ ದಕ್ಷಿಣ ಏಷ್ಯಾದಲ್ಲಿ ಧಾರ್ಮಿಕ ಮತ್ತು ಔಷಧೀಯ ಉದ್ದೇಶಗಳಿಗಾಗಿ ಈ ಮರಗಳನ್ನು ಬಳಸ್ತಾರೆ. ಮತ್ತು ಇದು ಧೂಪ ದ್ರವ್ಯ ಮತ್ತು ಸುಗಂಧ ದ್ರವ್ಯಗಳ ಪ್ರಧಾನ ಮೂಲವಾಗಿದೆ. ಎಲ್ಲ ಇದಕ್ಕೆ ಸುಗಂಧಗೋಸ್ಕರ ಇದನ್ನ ಉಪಯೋಗಿಸ್ತಾರೆ. ಶ್ರೀಗಂಧದ ಮರದ ಹೆಸರು ಸಂಸ್ಕೃತದ ಚಂದನದಿಂದ ಬಂದಿದೆ. ಚಂದನ ಅಂತ ಏನು ಕರೀತಾರೆ, ಕೆಲವೊಂದ್ ಕಡೆ ಶ್ರೀಗಂಧ ಅಂತಾರೆ, ಚಂದನ ಅಂತ ನಾವು ಕರಿತೀವಿ ಕರ್ನಾಟಕದಲ್ಲಿ. ಇದು ಯಾವಾಗಲೂ ಇದರ ಪರಿಮಳ ಮತ್ತು ಕೀಟಗಳಿಗೆ ಅದರ ಪ್ರತಿರೋಧಕ್ಕಾಗಿ ಮೌಲ್ಯಯುತವಾಗಿದೆ ಮತ್ತು ಹಿಂದೂ ಆಚರಣೆಯಲ್ಲಿ ಪ್ರಮುಖ ಪರಿಕರವಾಗಿ ಇದನ್ನ ಉಪಯೋಗಿಸ್ತೀವಿ. ಹಾಗೂ ಇದು ಬೆಳೆದಿದೆ, ಅನಾದಿ ಕಾಲದಿಂದ ಇದು ನಮ್ಮಲ್ಲಿ ಬಳಸ್ತಾ ಬಂದಿದ್ದಾರೆ. ವಾಣಿಜ್ಯದಲ್ಲಿ ಆಚರಿಸಲಾಗುವ ತೈಲವನ್ನು ಒದಗಿಸುವುದರ ಜೊತೆಗೆ ಮರವನ್ನು ಆಕೃತಿಗಳು ಮತ್ತು ಪೆಟ್ಟಿಗೆಗಳು, ಹಾಗೆ ದೇವತೆಗಳ ಚಿತ್ರಗಳು ಮತ್ತು ದೇವಾಲಯದ ಬಾಗಿಲುಗಳಂತಹ ಉತ್ತಮ ವಸ್ತುಗಳನ್ನು ಕೆತ್ತಲು ಕೂಡ ಈ ಶ್ರೀಗಂಧದ ಕಟ್ಟಿಗೆಯನ್ನು ಉಪಯೋಗಿಸ್ತಾರೆ. ಸಾರ್ವತ್ರಿಕ ಅನ್ವಯವನ್ನು ಹೊಂದಿರುವ ಪೇಸ್ಟ್ ಆಗಿ ಇದನ್ನು ತಯಾರಿಸಲಾಗುತ್ತದೆ. ಸಾಂಪ್ರದಾಯಿಕವಾಗಿ ಇದನ್ನ ತಮ್ಮ ಮುಖ ಮತ್ತು ದೇಹದ ಮೇಲೆ ಸಾಂಕೇತಿಕ ಗುರುತುಗಳಲ್ಲಿ ಪೇಸ್ಟ್ ಅನ್ನು ಆಗಾಗ್ಗೆ ಹಚ್ಕೊಂಡು ಅದನ್ನು ಸ್ಮಿಯರ್ ಮಾಡೋದ್ರಿಂದ ನಮಗೆ ಕಾಂತಿಯುತವಾಗಿ ಕಾಣುವಂಗ ಇದು ಮಾಡುತ್ತದೆ. ಅದರಿಂದ ಇದರದ ಉಪಯೋಗ ತುಂಬಾನೇ ಇದೆ. ಈ ಶ್ರೀಗಂಧ ಮರವು ಇದರ ಮೂಲ ದಕ್ಷಿಣ ಭಾರತ. ಇದರ ಬಟಾನಿಕಲ್ ನೇಮ್ ಸ್ಯಾಂಟಾಲಮ್ ಆಲ್ಬಮ್ ಅಂತ ಕರಿತೀವಿ. ಇದು ಸ್ಯಾಂಟಾಲೇಶಿ ಫ್ಯಾಮಿಲಿ ಅಂತ ಅದಕ್ಕೆ ಇದು ಬರುತ್ತೆ. ಶ್ರೀಗಂಧದ ಮರವನ್ನ ನಮ್ಮ ಕರ್ನಾಟಕದಲ್ಲಿ ಸುಮಾರು 5245 ಚದರ್ ಮೀಟರ್ಗಳಲ್ಲಿ ಇದನ್ನ ಹಬ್ಬಿಕೊಂಡಿದೆ. ಇದರ ಉಪಯೋಗ ತುಂಬಾನೇ ಇರೋದ್ರಿಂದ ಹೆಚ್ಚೆಚ್ಚು ಜನ ಇದನ್ನ ಲಾಭದಾಯಕ ಬೆಳೆಯನ್ನಾಗಿ ಇದನ್ನ ಬೆಳೆಸ್ತಾರೆ. ಹೀಗಾಗಿ ಇದು ಕರ್ನಾಟಕವಲ್ಲದೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ, ಕೇರಳದಲ್ಲಿ ಮತ್ತು ಒರಿಸ್ಸಾಗಳಲ್ಲೂ ಕೂಡ ಇದನ್ನ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ಇದರದ್ದು ಹಾರ್ಟ್ವುಡ್ ಏನಂತ ಕರಿತೀವಿ, ಇದರಲ್ಲಿ ಹೃದಯ ಭಾಗದ ಕಟ್ಟಿಗೆ, ಅದು ತುಂಬಾ ಉಪಯುಕ್ತವಾದಂಥದ್ದು. ಅದು ಎಕನಾಮಿಕಲ್ ಯೂಸಸ್ ಅಂತ ಕರಿತೀವಿ. ಎಕನಾಮಿಕಲ್ ಯೂಸ್ ಆಗುವುದು ಹಾರ್ಟ್ವುಡ್ ನ ಚೆನ್ನಾಗಿ ಬರುವಂಗ ಅದನ್ನ ನಾವು ಬೆಳೆಸಬೇಕಾಗತ್ತೆ. ಅದು ಸುಮಾರು ವರ್ಷಗಳಾದ್ಮೇಲೆ ಪರ್ಟಿಕ್ಯುಲರ್ ನಮಗೆ ಹಾರ್ಟ್ವುಡ್ ಬೆಳೆದ ಮೇಲೆ ಅದು ಎಕನಾಮಿಕಲ್ ನಮಗೆ ತುಂಬಾ ಉಪಯುಕ್ತವಾದಂತ ಕಟ್ಟಿಗೆ. ಆ ಕಟ್ಟಿಗೆ ಬರುವವರೆಗೆ ನಾವು ಅದನ್ನು ಕಾಯ್ಕೊಂಡು ಬರಬೇಕಾಗತ್ತೆ. ಕರ್ನಾಟಕದಲ್ಲಿ ನಾವು ಹೆಚ್ಚು ಬೆಳೆಯೋದ್ರಿಂದ ಅದಕ್ಕೆ ಕರ್ನಾಟಕವನ್ನು ಶ್ರೀಗಂಧದ ನಾಡು, ಚಂದನದ ಬೀಡು ಅಂತ ನಾವು ಕರಿತೀವಿ. ಇದು ಮನೆ ಮಾತಾಗಿದೆಯೇ ಒಂದು ಪದ. ಈ ಶ್ರೀಗಂಧ ಬೆಳಿಲಿಕ್ಕೆ

ರೈತ ಬಂಧುವ್ರಿ, ಇದುವರೆಗೂ ಶ್ರೀಗಂಧ ಕೃಷಿಯ ತಾಂತ್ರಿಕತೆಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎಲ್ ವಾಸುದೇವ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಕಾರ್ಯಕ್ರಮದಲ್ಲಿ ಇದೀಗ ಮತದಾರರ ಜಾಗೃತಿ ಕುರಿತ ಗೀತೆ. ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ, ಮೇ ಹತ್ತರಂದು ಮತಗಟ್ಟೆಗೆ ಎಲ್ಲರ ಕರೆತನ್ನಿ. ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ, ಮೇ ಹತ್ತರಂದು ಮತಗಟ್ಟೆಗೆ ಎಲ್ಲರ ಕರೆತನ್ನಿ. ಮತ ಹಾಕ ಬನ್ನಿ. ಇದುವರೆಗೂ ಮತದಾನ ಜಾಗೃತಿ ಕುರಿತ ಗೀತೆಯನ್ನ ಕೇಳಿದ್ವಿ. ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಜಿವಿ ಅತ್ರಿ ಅವರ ಒಂದು ಜನಪದ ಗೀತೆ. ನೋವಿಗೆ ಅಯ್ಯೋ ಎನ್ನದ ತಾಯಿಯ ಕರುಳಿಲ್ಲ, ತಾಯಿಯ ನೋವನ್ನು ಅರಿಯದ ಕಂದ ಇನ್ನೂ ಹುಟ್ಟಿಲ್ಲ, ಇನ್ನೂ ಹುಟ್ಟಿಲ್ಲ. ಕಂದನ ನೋವಿಗೆ ಅಯ್ಯೋ ಎನ್ನದ ತಾಯಿಯ ಕರುಳಿಲ್ಲ, ತಾಯಿಯ ನೋವನ್ನು ಅರಿಯದ ಕಂದ ಇನ್ನೂ ಹುಟ್ಟಿಲ್ಲ, ಇನ್ನೂ ಹುಟ್ಟಿಲ್ಲ, ಇನ್ನೂ ಹುಟ್ಟಿಲ್ಲ.